ಒಂದೂರಲ್ಲಿ ಭೂಪತಿ ಎಂಬ ಒಂದು ದೊಡ್ಡ ಭೂಸ್ವಾಮಿ ಇದ್ದ. ಭೂಪತಿನ ಎಲ್ರೂ ಶ್ರೀಮಂತ ಅಂತ ಕರೀತಿದ್ರು. ಯಾರಾದರೂ ಸಹಾಯಕ್ಕಾಗಿ ಬಂದ್ರೆ ಇಲ್ಲ ಅಂತಿರ್ಲಿಲ್ಲ, ಅಷ್ಟು ಒಳ್ಳೆಯವನು. ಭೂಪತಿಗೆ 3 ಜನ ಮಕ್ಕಳು, ಒಂದೇ ಒಂದು ಮಗಳಿದ್ಲು. ಅಪ್ಪ ಅಂದ್ರೆ ಮಗಳಿಗೆ ತುಂಬಾ ಇಷ್ಟ. ಮಕ್ಕಳು ದೊಡ್ಡವರಾದ್ರು, ಮಗಳಿಗೆ ಒಂದು ಒಳ್ಳೆ ಸಂಬಂಧ ನೋಡಿ ಮದ್ವೆ ಮಾಡಿದ್ರು. ಒಂದಿನ ಆತನ ಮಗಳನ್ನ, 3 ಗಂಡು ಮಕ್ಕಳನ್ನ ಮನೆಗೆ ಕರೆದು, ನನಗೆ ನೀವೆಲ್ಲ ಅಂದ್ರೆ ತುಂಬಾ ಇಷ್ಟ, ಯಾಕಂದ್ರೆ ನನಗೇನು ಕಡಿಮೆ ಇಲ್ಲದೆ ನೋಡ್ಕೊಂಡ್ರಿ, ಅದಕ್ಕೆ ನನಗೆ ತುಂಬಾ ಸಂತೋಷವಾಗಿದೆ. ಇನ್ನ ನನಗೆ ವಯಸ್ಸಾಗ್ತಿದೆ, ಈ ಆಸ್ತಿನ ನಿಮ್ಗೆ ಸಮಾನವಾಗಿ ಹಂಚಿಬಿಡ್ತೀನಿ ಅಂತ 4 ಜನರಿಗೂ ಪತ್ರಗಳು ಕೊಟ್ರು. 4 ಜನ ಆ ಪತ್ರಗಳು ತಗೊಂಡು ಯಾರ ದಾರಿಯಲ್ಲಿ ಅವರು ಹೊರಟೋದ್ರು. ಹಾಗೆ ಸ್ವಲ್ಪ ದಿನ ಕಳೆಯಿತು. ಭೂಪತಿ ಸತ್ತು ಹೋದ. ಮನೆಯಲ್ಲಿ ಎಲ್ಲರೂ ಶೋಕದಲ್ಲಿದ್ರು. ತುಂಬಾ ಜನ ನೆಂಟರು ಮನೆಗೆ ಬಂದ್ರು. ಒಳ್ಳೆಯವನಾಗಿದ್ರಿಂದ ತುಂಬಾ ಮಂದಿ ಸಾವಿನ ವಿಷಯ ತಿಳಿದು ಆತನನ್ನ ನೋಡೋಕೆ ಬರ್ತಿದ್ರು. ಭೂಪತಿ ಹೆಂಡತಿ ಮಗಳು ಮನಸ್ಸು ಕದಲಿಸೋ ಹಾಗೆ ಅಳ್ತಿದ್ರು. ಎಲ್ಲ ಕೆಲಸಗಳು ಪೂರ್ತಿಯಾಯ್ತು. ಪಕ್ಕದಲ್ಲಿರೋ ವ್ಯಕ್ತಿ, ಇನ್ನ ಟೈಮ್ ಆಯ್ತು, ಬೇಗ ಎತ್ರಿ ಅಂದ ತಕ್ಷಣ ಎತ್ತೋಕೆ 3 ಜನನೂ ಬಂದ್ರು. ಇಷ್ಟರಲ್ಲಿ ಇನ್ನೊಂದು ವ್ಯಕ್ತಿ ಅಲ್ಲಿಗೆ ಓಡ್ಕೊಂಡು ಬಂದು, ಈ ಕಾರ್ಯಕ್ರಮವನ್ನ ಸ್ವಲ್ಪ ಹೊತ್ತು ನಿಲ್ಲಿಸಿ, ನಾನೊಂದು ವಿಷಯ ಹೇಳಬೇಕು ಅಂತ ಎತ್ಕೊಳ್ಳೋಕೆ ಬಂದವರು ನಿಂತೋದ್ರು. ಅಲ್ಲೇ ಒಂದು ದೊಡ್ಡವರು ಮುಂದಕ್ಕೆ ಬಂದು, ಈ ಟೈಮಲ್ಲಿ ಏನ್ ಹೇಳ್ಬೇಕನ್ಕೊಳ್ತಿದ್ಯಾ, ಭೂಪತಿಯವರು ನನ್ನ ಹತ್ರ 15 ಲಕ್ಷ ಸಾಲ ತಗೊಂಡಿದ್ರು, ಈಗ್ಲೇ ಬಡ್ಡಿ ಸಮೇತ ನನಗ್ ಬೇಕು, ಈಗ ಹಣ ಯಾರು ಕೊಡ್ತಾರೆ? ಆ ಮಾತು ಕೇಳಿ ಎಲ್ರೂ ಆಶ್ಚರ್ಯ ಪಟ್ರು. ಮೊದ್ಲು ಈ ಕಾರ್ಯಕ್ರಮ ಪೂರ್ತಿಯಾಗ್ಲಿ, ಆಮೇಲೆ ಮಾತಾಡೋಣ. ಅದಕ್ಕೆ ನಾನು ಒಪ್ಪಲ್ಲ, ಮೊದ್ಲು ನನ್ನ ಹಣದ ವಿಷಯ ಗೊತ್ತಾಗ್ಲಿ, ಇಲ್ಲ ಹಣ ಯಾರು ಕೊಡ್ತಾರೋ ಅವರು ಮಾತು ಕೊಡಿ. ಆ ಮಾತುಗಳು ಕೇಳಿದ ಅವರು 3 ಜನ ಏನೂ ಮಾತಾಡದೆ ನಿಂತ್ಕೊಂಡಿದ್ರು. 3 ಗಂಡ್ಮಕ್ಳು ಅದಕ್ಕೆ ಒಪ್ಕೊಂಡಿಲ್ಲ. ಆತೆಲ್ಲ ಗಮನಿಸ್ತಾ ಇದ್ದ ಮಗಳು ಬಂದು ಅವಳ ಕತ್ತಲ್ಲಿರೋ ಒಡವೆಯೆಲ್ಲ ತೆಗೆದು, ಇದು ಇವೆಲ್ಲ ತಗೊಳ್ಳಿ, ಇದು ನಮ್ ತಂದೆ ಕಷ್ಟಪಟ್ಟು ಸಂಪಾದಿಸಿದ್ದು, ಸರಿ ಹೋಗಲ್ಲ ಅಂದ್ರೆ ಮಿಕ್ಕಿದ್ದೂನು ನಾನೇ ಕೊಡ್ತೀನಿ, ಮೊದ್ಲು ಈ ಕಾರ್ಯಕ್ರಮವನ್ನ ಪೂರ್ತಿಯಾಗೋಕೆ ಬಿಡಿ, ಇಂಥದ್ದು ಅಡ್ಡ ಬಂದ್ರೆ ನಮ್ ತಂದೆ ಆತ್ಮಕ್ಕೆ ಶಾಂತಿ ಸಿಗಲ್ಲ, ಅವರಿಗೆ ನಡಿಬೇಕಾಗಿರೋ ಮರ್ಯಾದೆಗಳಲ್ಲಿ ಎಂತ ಅಡ್ಡನೂ ಬರಬಾರ್ದು ಅಂತ ಆ ಒಡವೆನ ತೆಗೆದು ಆತನ ಕೈಯಲ್ಲಿಟ್ಲು. ಅದಕ್ಕೆ ಆ ವ್ಯಕ್ತಿ ನಗುತ್ತಾ, ಮೊದ್ಲು ನಿಮ್ ಒಡವೆಯನ್ನ ತಗೊಳ್ಳಿ, ಆ ಒಡವೆಯನ್ನ ಅವಳಿಗೆ ಹಿಂತಿರುಗಿಸ್ತಾನೆ. ಎಲ್ರೂ ಆಶ್ಚರ್ಯವಾಗಿ ಏನ್ ನಡೀತಿದ್ಯೋ ಅಂತ ಹಾಗೆ ನೋಡ್ತಾ ಇದ್ರು. ನಿಜಕ್ಕೆ ನಿಮ್ ತಂದೆ ನನಗೆ ಎಂಥ ಸಾಲನೂ ಇಲ್ಲ, ನಾನು ಒಂದು ದಿನ ಅತಿ ಅವಸರ ಪರಿಸ್ಥಿತಿಯಲ್ಲಿ ಆತನ ಹತ್ರ ಹಣ ತಗೊಂಡಿದ್ದೆ, ನಿನಗಾದಾಗ ಈ ಹಣ ಕೊಡು, ಇಲ್ಲ ಒಂದ್ ವೇಳೆ ನಾನು ಇಲ್ದಿದ್ದಾಗ ನನ್ ಮೇಲೆ ಯಾರಿಗ್ ಪ್ರೀತಿ ಇದ್ರೆ ಅವ್ರಿಗೆ ಈ ಹಣ ಕೊಡು ಅಂತ ಹೇಳಿದ್ರು ನಿಮ್ ತಂದೆ, ಅದಕ್ಕೆ ಹೀಗ್ ಮಾಡ್ಬೇಕಾಯ್ತು, ನನ್ನ ದೊಡ್ಡ ಮನಸ್ಸು ಮಾಡಿಕೊಂಡು ಕ್ಷಮಿಸಿ ಅಂತ ಆತನು ತಗೊಂಡ 15 ಲಕ್ಷನೂ ಆ ಹುಡುಗಿಗೆ ಕೊಟ್ಬಿಟ್ಟ. ಎಲ್ಲರ ಮುಂದೆ ಆ 3 ಜನ ಮಕ್ಕಳ ಮರ್ಯಾದೆ ಹೋಯ್ತು. ಎಲ್ಲಾ ಖರ್ಚುನು ಮಗಳೇ ವಹಿಸ್ಕೊಂಡ್ಲು. ತನ್ನ ತಂದೆ ಮೇಲೆ ಇರೋ ಪ್ರೀತಿನ ಎಲ್ಲರಿಗೂ ತಿಳಿಯೋ ಹಾಗ್ ಮಾಡಿದ್ಲು. ಎಲ್ಲಾ ಕಾರ್ಯಕ್ರಮ ಪೂರ್ತಿಯಾದ್ಮೇಲೆ ಅಮ್ಮನ ಹೆಸರ ಮೇಲೆ ಅಕೌಂಟ್ ಅಲ್ಲಿ ಹಾಕಿ ಆಕೆಯೊಂದಿಗೆನೆ ಅಮ್ಮನನ್ನು ಕರ್ಕೊಂಡು ಹೋದ್ಲು. ಒಂದ್ ಕಾಲದಲ್ಲಿ ಚಂದ್ರಗಿರಿ ರಾಜ ರವಿವರ್ಮ ಒಂದಿನ ಸಾಯಂಕಾಲ ಉದ್ಯಾನವನದಲ್ಲಿ ವಿಹರಿಸ್ತಾ ಇರುವಾಗ ಭಟನೊಬ್ಬನ ಅಲ್ಲಿಗೆ ಬಂದು, ರಾಜ, ನಿಮ್ ದರ್ಶನಕ್ಕಾಗಿ ಮತ್ಸ್ಯಕಾರನೊಬ್ಬ ಬಂದಿದ್ದಾನೆ. ಮತ್ಸ್ಯಕಾರನ? ಅವನನ್ನ ನಾಳೆ ಸಭೆಗೆ ಬರ್ಲಿಕ್ಕೆ ಹೇಳು. ಅವನ ಹಿಂದೆ ಹೋಗಿ ಪುನಃ ತಿರುಗಿ ಬಂದು, ನಿಮ್ಮತ್ರೊಂದು ಮುಖ್ಯವಾದ ವಿಷಯ ಹೇಳ್ಬೇಕಂತೆ. ಇದಕ್ಕಾಗಿ ಎಲ್ಲೋ ತುಂಬಾ ದೂರದಿಂದ 2 ದಿನ ನಡ್ಕೊಂಡು ಬಂದಿದ್ದಾನಂತೆ. ಸರಿ, ಅವನನ್ನೊಳೆ ಬರ್ಲಿಕ್ಕೆ ಹೇಳು ಅಂತ ಕೋಪದಲ್ಲಿ ಹೇಳಿದ್ದಾನೆ. ಸ್ವಲ್ಪತ್ತಾದ ಮೇಲೆ ಒಂದು 25 ವರ್ಷದ ಮತ್ಸ್ಯಕಾರನೊಬ್ಬನು ರಾಜನತ್ರ ಬಂದು ಅವರಿಗೆ ನಮಸ್ಕಾರ ಮಾಡಿ, ನನ್ನ ಹೆಸರು ಶಿವಯ್ಯ, ನಿಮಗೊಂದು ದೊಡ್ಡ ರಹಸ್ಯವನ್ನು ಹೇಳ್ಬೇಕಂತ ಬಂದಿದ್ದೀನಿ. ನಮ್ಮ ಊರಿನಲ್ಲಿರುವಂತ ಸಮುದ್ರದಲ್ಲಿ ಮತ್ಸ್ಯಕನ್ಯೆ ಇದೆ. ಮತ್ಸ್ಯಕನ್ಯನ ಅಂತ ರಾಜ ಆಶ್ಚರ್ಯಪಟ್ರು. ಹೌದ್ ರಾಜ, ಆ ಮತ್ಸ್ಯಕನ್ಯೆ ಲೋಕದಲ್ಲಿ ಏನೆಲ್ಲ ನಡೀತಾ ಇದೆ ಹೇಳುತ್ತಂತೆ. ಏನೇನು? ಆ ಮತ್ಸ್ಯಕನ್ಯೆ ನಿನ್ನ ಹತ್ರ ಮಾತಾಡ್ತಾ ಇದ್ದಾಳ? ಸರಿ, ಆ ಮತ್ಸ್ಯಕನ್ಯೆ ಹೇಗಿರತ್ತೆ, ನಿನ್ನ ಹತ್ರ ಏನ್ ಮಾತಾಡಿದೆ ಅಂತ ರಾಜ ತಿಳ್ಕೋಬೇಕಂತ ಆತ್ರದಲ್ಲಿ ಕೇಳಿದ್ದಾನೆ. 2 ದಿನದ ಮುಂದೆ ಅವನು ಮಧ್ಯಾಹ್ನ ಊಟ ಮಾಡಿ ಸಮುದ್ರದಲ್ಲಿ ಹೋಗ್ತಾ ಇದ್ದಂತೆ. ಆ ಸಮಯದಲ್ಲಿ ತೀರದಲ್ಲಿ ಇರುವಂತ ಮರಗಳತ್ರ ಕಿಲಕಿಲ ಅಂತ ನಗ್ತಾ ಇರುವ ಶಬ್ದ ಕೇಳಿತು. ಶಿವಯ್ಯ ಅಲ್ಲಿಗೋಗಿ ನೋಡಿದ್ರೆ ಸೊಂಟದವರೆಗೆ ಸ್ತ್ರೀ ಆಕಾರ, ಸೊಂಟದ ಕೆಳಗೆ ಮೀನಿನ ಆಕಾರದ ಮತ್ಸ್ಯಕನ್ಯೆ ಕಾಣಿತು. ಅದು ಶಿವಯ್ಯನ ನೋಡಿ, ಪ್ರಪಂಚ ಎಲ್ಲ ಈ ಕಡೆಯಲ್ಲಿ ಇದ್ರೆ ನೀನು ಸಮುದ್ರಕ್ಕೆ ಹೋಗಿ ತಿಳ್ಕೊಳ್ಳೋದು ಏನಿದೆ? ಶಿವಯ್ಯ ಮತ್ಸ್ಯಕನ್ಯನ ವಿಚಿತ್ರ ರೂಪನ ನೋಡಿ ಆಶ್ಚರ್ಯ ಹೋಗಿ, ಈ ಕಡೆ ಇರುವಂತ ಪ್ರಪಂಚದಲ್ಲಿ ಬಾಳೋಕೆ ನನಗೆ ಆ ಕಡೆ ಇರುವಂತ ಸಮುದ್ರನೇ ದಿಕ್ಕು. ಆದ್ರೂ ಸಮುದ್ರದಲ್ಲಿ ಇರುವಂತ ನಿನಗೆ ನೆಲ ಮೇಲೆ ಇರುವಂತ ನಮ್ಮ ಕಷ್ಟಗಳೇನ್ ಗೊತ್ತಾಗತ್ತೆ? ಅದಕ್ಕೆ ಮತ್ಸ್ಯಕನ್ಯಾ ಕಿಲಕಿಲ ಅಂತ ನಗ್ಗಿ, ನಾನು ಸಮುದ್ರದಲ್ಲಿ ಇದ್ರೂ ಪ್ರಪಂಚದಲ್ಲಿ ಎಲ್ಲಿ ಏನ್ ನಡೆದ್ರೂ ನನ್ನ ಕಣ್ಣಿಗೆ ಚೆನ್ನಾಗಿ ಕಾಣಿಸುತ್ತೆ. ಹೌದಾ? ಹಾಗಾದ್ರೆ ಈ ಕ್ಷಣ ನಮ್ಮ ರಾಜ ರವಿವರ್ಮ ಅವರು ಏನ್ ಮಾಡ್ತಾ ಇದ್ದಾರೋ ಹೇಳು. ಮತ್ಸ್ಯಕನ್ಯಾ, ಆಗ ಒಂದ್ ನಿಮಿಷ ಕಣ್ಣು ಮುಚ್ಚಿ, ಆಮೇಲೆ ನಿಮ್ಮ ರಾಜ ನಿಮ್ ರಾಣಿಯನ್ನ ಪಾಯಸನ ಇನ್ನೊಮ್ಮೆ ಹಾಕೋಕೆ ಹೇಳ್ತಾ ಇದ್ದಾರೆ. ಅದು ಸರಿ, ಆದ್ರೆ ನಿನಗೆ ಹೇಳಿದಕ್ಕೆ ಏನ್ ಸಾಕ್ಷ್ಯ ಅಂತ ಶಿವಯ್ಯ ಮೀನ್ ಹಿಡಿಯೋಕೆ ಸಮುದ್ರದಲ್ಲಿ ಹೋಗ್ಬಿಟ್ಟ. ಅವನ ಕೆಲಸ ಮುಗಿಸ್ಕೊಂಡು ರಾತ್ರಿ ಈ ಕಡೆ ಬರ್ತಾ ಇರುವಾಗ ಮತ್ಸ್ಯಕನ್ಯಾ ಅಲ್ಲೇ ಇತ್ತು. ಅದು ಶಿವಯ್ಯನತ್ರ, ನಿಮ್ ರಾಜ ಈಗ ನಿಮ್ ರಾಣಿ ಬಡಿಸುವಂತ ಪದಾರ್ಥವನ್ನು ಬೇಡ ಅಂತ ಹೇಳ್ತಾ ಇದ್ದಾರೆ. ನೋಡ್ತಾ ಇದ್ರೆ ನಿಮ್ ರಾಜಂಗೆ ತಿನ್ನೋದು ಬಿಟ್ರೆ ಬೇರೆ ಏನೋ ಗೊತ್ತಿಲ್ಲ ಕಾಣಿಸುತ್ತೆ ಅಂತ ಸಮುದ್ರದಲ್ಲಿ ಹೋಗ್ಬಿಡ್ತು. ಶಿವಯ್ಯ ಆ ರಾತ್ರಿ ಇಡೀ ಮತ್ಸ್ಯಕನ್ಯಾ ಬಗ್ಗೆ ಯೋಚನೆ ಮಾಡ್ತಾ ನಿದ್ರೆನೇ ಮಾಡ್ಲಿಲ್ಲ. ಈ ಸಮಾಚಾರವೆಲ್ಲ ಅವನಿಗಿಂತ ರಾಜನಿಗೆ ಹೇಳಿದ್ರೇನೆ ಉಪಯೋಗ. ಆಗ ಶತ್ರು ರಾಜ್ಯದ ವ್ಯೂಹಗಳು, ದೇಶದ್ರೋಹದ ವಿಷಯಗಳು ಹೀಗೆಲ್ಲ ರಾಜನಿಗೆ ಮೊದಲೇ ಗೊತ್ತಾದ್ರೆ ರಾಜ್ಯಕ್ಕೆ ಎಷ್ಟೋ ಒಳ್ಳೇದಾಗ್ಬೋದು ಅಂತ ಇವನಿಗೆ ಆಲೋಚನೆ ಬಂದಿದೆ. ಶಿವಯ್ಯ ಆತರ ಯೋಚನೆ ಮಾಡಿ ಸರಿಯಾದ ದಾರಿ ಇಲ್ಲದ್ರೂ ಕೂಡ ಕಷ್ಟಪಟ್ಟು ಅವನ ಊರಿನಿಂದ ರಾಜ್ಯಕ್ಕೆ ನಡ್ಕೊಂಡ್ ಬಂದ. ಶಿವಯ್ಯ ಹೇಳಿದ್ದೆಲ್ಲ ಕೇಳಿದ ರಾಜನಿಗೆ ತುಂಬಾ ಆಶ್ಚರ್ಯ ಆಗ್ಬಿಡ್ತು. ಅವನು ಊಟ ಮಾಡುವಾಗ ಆ ಜಾಗದಲ್ಲಿ ರಾಣಿ ಬಿಟ್ರೆ ಬೇರೆ ಯಾರೂ ಇರಲ್ಲ. ಅವನು ಪಾಯಸನ ಇನ್ನೊಮ್ಮೆ ಕೇಳಿದ್ದು ಮತ್ತೆ ಮಾಂಸ ಬೇಡ ಅಂತ ಹೇಳಿದ್ದು ನಿಜ. ಆ ಮತ್ಸ್ಯಕನಿಗೆ ಯಾವುದೋ ದೊಡ್ಡ ಶಕ್ತಿ ಇರ್ಬೋದು ಅಂತ ಅನ್ಕೊಂಡ. ರವಿವರ್ಮ ಈ ತರ ಯೋಚನೆ ಮಾಡ್ತಾ ಇರುವಾಗ ಶಿವಯ್ಯ ಮತ್ತೊಮ್ಮೆ ನಮಸ್ಕಾರ ಮಾಡಿ, ನಾನಿನ್ನು ಹೊರಡ್ತೀನಿ ರಾಜ. ಸರಿ ಹೊರಡು, ನಾಳೆ ನಾವೆಲ್ಲ ನಿಮ್ಮೂರಿಗೆ ಬರ್ತೀವಿ ಅಂತ ಹೇಳಿ ರವಿವರ್ಮ ಅವನಿಗೆ ಸುಮಾರು ಹಣ ಕೊಟ್ಟು ಕಳಿಸಿದ್ರು. ಮರುದಿನ ರವಿವರ್ಮನಿಗೆ ಪ್ರಯಾಣಕ್ಕೆ ಬೇಕಾದದ್ದೆಲ್ಲ ಸಿದ್ಧ ಮಾಡಿತ್ತು. ಕೆಲವು ಸೈನಿಕರು ಹೋಗಿ ಶಿವಯ್ಯನ ಊರಿನಲ್ಲಿ ರಾಜಾರಾಣಿಗೆ ಬೇಕಾದ ತರ ಸಮುದ್ರ ತೀರದಲ್ಲಿ ಅವರು ಇರೋಕೆ ಒಂದು ಜಾಗ ಮಾಡಿದ್ರು. ಇನ್ನೊಂದ್ ಸ್ವಲ್ಪ ಜನ ರಾಜಧಾನಿಯಿಂದ ರಾಜ ಬರ್ಲಿಕ್ಕೆ ಅವರ ಸಾಮಾನು, ಅವರ ವಾಹನ ಅದೆಲ್ಲ ಬರೋಕೆ ಒಳ್ಳೆ ಚೆನ್ನಾಗಿ ದಾರಿ ಹಾಕಿದ್ದಾರೆ. ರವಿವರ್ಮ ರಾಣಿಯ ಜೊತೆ ಸಾಯಂಕಾಲ ಆ ಪ್ರದೇಶಕ್ಕೆ ಬಂದ್ರು. ಶಿವಯ್ಯ ಆ ಮತ್ಸ್ಯಕನ್ನ ನೋಡಿದ ಜಾಗಕ್ಕೆ ರಾಜನ ಕರ್ಕೊಂಡು ಹೋಗಿ, ರಾಜ ನಾನು ಇಲ್ಲೇ ಅವಳತ್ರ ಮಾತಾಡಿದ್ದು, ಆದ್ರೆ ರಾಜನಿಗೆ ಮಾತ್ರ ಬೆಳಿಗ್ಗೆನೂ ಮತ್ತೆ ರಾತ್ರಿನೂ ಆ ಮತ್ಸ್ಯಕನ ಕಾಣಲೇ ಇಲ್ಲ. ಆದ್ರೂ ಆ ಜಾಗದಲ್ಲಿ ಚೌಳಿ ಗಾಳಿಯಲ್ಲಿ ಚೆನ್ನಾಗಿ ಅವರು ಸಮಯವನ್ನ ಕಾಲ ಕಳೆದ್ರು. ಈ ತರ ಸುಮಾರು ದಿನ ಆದ್ರೂ ರಾಜನಿಗೆ ಮಾತ್ರ ಮತ್ಸ್ಯಕನ್ಯ ಕಾಣಲೇ ಇಲ್ಲ. ಅವರು ಬೇಜಾರು ಪಟ್ಟು ಪುನಃ ರಾಜಧಾನಿಗೆ ಹೊರಟೋಗೋಣ ಅಂತ ಅನ್ಕೊಳ್ವಾಗ ಶಿವಯ್ಯ ಅವನತ್ರ ಬಂದು, ನನ್ನನ್ನು ಕ್ಷಮಿಸಿದ್ರೆ ನಾನು ನಿಮಗೊಂದು ವಿಷಯ ಹೇಳ್ತೀನಿ ರಾಜ. ಹೌದಾ? ಏನಾ ವಿಷಯ? ಮತ್ಸ್ಯಕನ್ಯ ಅಂತ ಏನೂ ಇಲ್ಲ, ಎಲ್ಲ ನನ್ನ ಕಲ್ಪನೆ. ರವಿವರ್ಮ ಆಶ್ಚರ್ಯಪಟ್ಟು, ಇಷ್ಟು ದೊಡ್ಡ ಕಥೆಯನ್ನ ಯಾಕೆ ಕಟ್ಟಿದ್ಯಾ ಅಂತ ಕೋಪದಲ್ಲಿ ಕೇಳಿದ್ರು. ರಾಣಿ ಹತ್ರ ಕೆಲಸ ಮಾಡ್ತಾ ಇರುವಂತ ಶಿವಂಗಿ ಅಂತ ಒಂದು ಹುಡುಗಿ ಶಿವಯ್ಯನ ಊರಿನಲ್ಲೇ ಇರ್ತಾ ಇದ್ಲು. ಅವರಿಬ್ರಿಗೂ ಮದ್ವೆ ಮಾಡ್ಬೇಕಂತ ದೊಡ್ಡವ್ರು ಅನ್ಕೊಂಡ್ರು. ಆದ್ರೆ ಶಿವಂಗಿಯ ಅಪ್ಪ ಇರುವಂತ ಊರಲ್ಲಿ ಹಣ ಸಂಪಾದನೆ ಕಷ್ಟ ಆಗಿ ರಾಜಧಾನಿಯಲ್ಲಿ ಸಣ್ಣ ಉದ್ಯೋಗ ಮಾಡ್ತಾ ಇದ್ರು. ಶಿವಂಗಿ ರಾಣಿ ಹತ್ರ ಕೆಲ್ಸಕ್ಕೆ ಸೇರಿದ್ಲು. ಅವರಿಬ್ಬರ ಮದ್ವೆ ಇನ್ನು 2 ವಾರದಲ್ಲಿ ನಡೆಯತ್ತೆ. ಯಾವ ತರದ ಪ್ರಯಾಣ ಸೌಕರ್ಯ ಇಲ್ಲದಂತ ಅತ್ತೆ ಮನೆಯಿಂದ ರಾಜಧಾನಿಯಲ್ಲಿ ಇರುವಂತ ಅಮ್ಮ ಅಪ್ಪ ಅನ್ನ ನೋಡೋಕೆ ತುಂಬಾ ಕಷ್ಟ ಆಗತ್ತೆ ಅಂತ ಶಿವಂಗಿ ಬೇಜಾರು ಪಡ್ತಾ ಇದ್ಲು. ರಾಜ ಒಂದ್ಸರ್ತಿ ನಮ್ಮೂರಿಗೆ ಬಂದ್ರೆ ನಮಗೆ ಅದ್ರ ಮತ್ತೆ ಹೋಗೋಕೆ ಬರೋಕೆ ಒಳ್ಳೆ ದಾರಿ ಇರತ್ತೆ, ಆ ತರ ಏನಾದ್ರೂ ಮಾಡ್ಬೇಕು. ನೀನ್ ಹೇಳೋದು ನಿಜನೇ, ಆದ್ರೆ ಇಷ್ಟು ದೂರಕ್ಕೆ ರಾಜ ನಮ್ಮೂರಿಗೆ ಯಾಕೆ ಬರ್ತಾರೆ? ಶಿವಯ್ಯ ಆ ದಿನ ಪೂರ್ತಿ ಯೋಚನೆ ಮಾಡಿ ಮತ್ಸ್ಯಕನ್ಯ ಕಥೆಯನ್ನ ಕಟ್ಟಿದ. ರವಿವರ್ಮ ಶಿವಯ್ಯ ಹೇಳಿದ್ದನ್ನೆಲ್ಲ ಕೇಳಿ ನಗಾಡಿ, ನಾನು ರಾಣಿಯನ್ನ ಪಾಯಸ ಇನ್ನೊಮ್ಮೆ ಹಾಕು ಹೇಳೋದು, ಮಾಂಸ ಬೇಡ ಹೇಳೋದು ಇದೆಲ್ಲ ನಿಂಗೆ ಗೊತ್ತಾಯ್ತು. ಯಾವುದೋ ಮಾತಿನ ಸಂದರ್ಭದಲ್ಲಿ ರಾಣಿಯವರು ಶಿವಂಗಿ ಹತ್ರ ಈ ವಿಷಯ ಹೇಳಿದ್ರು. ಶಿವಂಗಿ ಅದನ್ನ ನನ್ಗೆ ಹೇಳಿದ ಮೇಲೆ ನಾನು ಈ ಮತ್ಸ್ಯಕನ್ಯಾ ಕಥೆಯನ್ನ ಕಟ್ಟಿದೆ ರಾಜ. ಮಹಾರಾಜ, ನೀವು ನಮ್ಮೂರಿಗೆ ಬಂದ್ಮೇಲೆ ನಮ್ಮೂರಿನ ಸ್ವರೂಪನೇ ಬದಲಾಗಿದೆ. ರವಿವರ್ಮ ಒಂದ್ ಕ್ಷಣ ಮೌನವಾಗಿದ್ದು, ಏಯ್, ನಿನ್ ಮದ್ವೆ ಆಗುವಳೊಟ್ಟಿಗೆ ಸೇರ್ಕೊಂಡು ನೀನ್ ದೊಡ್ಡ ನಾಟಕ ಆಡ್ದೆ, ಆದ್ರೆ ಇದರಿಂದ ನನಗೊಂದು ದೊಡ್ಡ ಸತ್ಯ ಗೊತ್ತಾಗಿದೆ. ರಾಜ್ಯ ಇಡೀ ತಿರುಗಿದ್ರೆ ಮಾತ್ರನೇ ಜನಗಳ ಕಷ್ಟ ಗೊತ್ತಾಗತ್ತೆ. ಇನ್ಮೇಲೆ 1 ವರ್ಷದಲ್ಲಿ 1 ತಿಂಗಳಾದ್ರೂ ನಾನು ರಾಜ್ಯ ಪರ್ಯಟನೆ ಮಾಡ್ತೀನಿ ಅಂತ ಕುತ್ತಿಗೆಯಲ್ಲಿ ಇರುವಂತ ಹಾರನ್ ತೆಗೆದು ಇದು ನಿಂಗೂ ಶಿವಂಗಿಗೂ ಮದುವೆಗೆ ನಮ್ ಬಹುಮಾನ. ಮತ್ಸ್ಯಕನ್ಯೆ ಕಥೆಯಿಂದ ರಾಜನಿಗೆ ಕೋಪ ಬರುತ್ತೇನೋ ಅಂತ ಹೆದರ್ಕೊಂಡ ಶಿವಯ್ಯ ಅವ್ರು ಕೊಟ್ಟ ಬಹುಮಾನನ ತಗೊಂಡು ತುಂಬಾ ಸಂತೋಷಪಟ್ರು. ಆಮೇಲೆ ಏನಾಯ್ತಂದ್ರೆ ಶಿವಯ್ಯ ಶಿವಂಗಿ ಮದುವೆ ಮಾಡಿಕೊಂಡು ತುಂಬಾ ಸಂತೋಷವಾಗಿ ಜೀವನ ಮಾಡ್ತಾ ಇದ್ರು.